38ನೇ ಪದದಲ್ಲಿ ಗಂಗಾದೇವಿ, ಶ್ಯಾಮಲಾ, ವಿರಾಟ್ ದೇವಿಯಿಂದ ಉಷಾದೇವಿಯವರೆಗೆ ತಾರತಮ್ಯವನ್ನು ತಿಳಿಸ್ತಾರೆ. ಅರಸಿ ಎನಿಪಳು ಧರ್ಮರಾಜಗೆ ವರುಣ ಭಾರ್ಯ ಉಷಾದಿ ಷಟ್ಕರು, ಕೊರತೆ ಎನಿಪರು ಪಾವಕಾದ್ಯರಿಗೆ ಎರಡು ಗುಣದಿಂದ ಎರಡು ಮೂವರಿಂದ ಅಧಮ ಸ್ವಾಹಾಕರಿಸುವಳು ಉಷಾದೇವಿ. ವೈಶ್ವಾರರ ಮಡದಿಗೆ ದಶಗುಣ ಅವರಳು ಅಶ್ವಿನೀರ್ ಭಾರ್ಯ. ಹಿಂದಿನ ಪದ್ಯದಲ್ಲಿ ಶ್ಯಾಮಲೆಯೇ ದೇವಕಿಯು, ಇಲ್ಲಿ ಅರಸಿ ಅಂತಂದರೆ ಅವಳು ಅಂತ ಅರ್ಥ ಮಾಡ್ಕೋಬೇಕು. ಧರ್ಮರಾಜಗೆ ಅರಸಿಯಾದ ಶ್ಯಾಮಲೆ ಅರಸಿಯನಿಪಳು ಅಂದರೆ ಈ ರೀತಿ ಅರಸಿಯನಿಪಳು ಧರ್ಮರಾಜಗೆ. ಇಲ್ಲಿ ಆ ದೇವಕಿ ವಸುದೇವ ಪತ್ನಿ ದೇವಕಿ ಅಲ್ಲ, ಯಮಧರ್ಮನ ಪತ್ನಿ ಶ್ಯಾಮಲೆಯ ಅವತಾರ. ಈ ದೇವಕಿ ಧರ್ಮರಾಜನ ರಾಣಿ. ವರುಣ ಭಾರ್ಯ ಅಂದರೆ ಗಂಗಾದೇವಿ. ಉಷಾ ಇಲ್ಲಿ ಅಶ್ವಿನಿರ್ ಭಾರ್ಯ ಉಷಾ ಅಲ್ಲ, ಅನಿರುದ್ಧ ಪತ್ನಿ ವಿರಾಟ್ ಅಂತ ಅವಳಿಗೆ ಹೆಸರಿದೆ ಅವಳು. ಆದಿ ಷಟ್ಕರು ಅಂದರೆ ಹಿಂದಿನ ಪದ್ಯದಲ್ಲಿ ಹೇಳಿದ ಶರಭ, ಪರ್ಜನ್ಯಾಕ್ಯ ಅನ್ನೋ ಮೇಘಪ ಅಂದರೆ ಮೂಡಕ್ಕೆ ಅಭಿಮಾನಿಯಾದವನು, ತರಣಿ ಭಾರ್ಯ ಸಮ್ಯಾದೇವಿ, ಶಾರ್ವರೀಕರ ಅಂದರೆ ಚಂದ್ರನ ಪತ್ನಿ ರೋಹಿಣಿ, ಶ್ಯಾಮಲೆಯ ಅವತಾರ ಆದ ದೇವಕಿ, ವರುಣ ಭಾರ್ಯೆಯಾದ ಗಂಗಾ, ವಿರಾಟ್ ಅಭಿಮಾನಿ ಅನಿರುದ್ಧನ ಪತ್ನಿ ಉಷಾ ಅಂತ. ಎರಡು ಮೂರು ಅಂದರೆ ಎರಡು ಇಂಟು ಮೂರು ಆರು ಜನ. ಇವರು ಪಾವಕ ಮೊದಲಾಗಿರ್ತಕ್ಕಂಥ ಕರ್ಮಜ ದೇವತೆಗಳಿಗಿಂತ ಎರಡು ಗುಣದಿಂದ ಕೊರತೆ ಅಂದರೆ ತಾರತಮ್ಯದಲ್ಲಿ ಕಡಿಮೆ. ಈ ಆರು ಜನರಿಗಿಂತ ಅಪ್ರಸಿದ್ಧ ಅಥವಾ ಅನಾಖ್ಯಾತ ಅಂತ ಕರೆಸುವಂತಹ ಕೂರ್ಮಾದಿಗಳು, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ಹೇಳಿದ್ವಲ್ಲ ಅವರು, ಅವರಿಗಿಂತ ಸ್ವಾಹಾದೇವಿ ಕಡಿಮೆ ಅಂತ ಕರೆಸ್ಕೋತಾಳೆ. ಮುಂದೆ ವೈಶ್ವಾನರನ ಮಡದಿಯಾದ ಸ್ವಾಹಾದೇವಿಗಿಂತ ಬುಧ ಸ್ವಲ್ಪ ತಾರತಮ್ಯದಲ್ಲಿ ಕಡಿಮೆ, ಅವನಿಗಿಂತ ಅಶ್ವಿನಿ ದೇವತೆಗಳ ಭಾರ್ಯೆ ಉಷಾದೇವಿ ಕಡಿಮೆ. ಅಂದರೆ ಸ್ವಹಾದೇವಿಗಿಂತ ಉಷಾದೇವಿ ಹತ್ತು ಗುಣ ಕಡಿಮೆ ಅಂತ ಇಲ್ಲಿ ತಿಳಿಸ್ತಾರೆ. ಮುಂದಿನ ಪದ್ಯದಲ್ಲಿ ಆ ಬುಧನ ಅವತಾರ, ಆ ಬುಧನಲ್ಲಿ ಯಾರ್ಯಾರ ಸನ್ನಿಧಾನ ಇದೆ ಅನ್ನೋದನ್ನು ಸ್ಪಷ್ಟ ಮಾಡ್ತಾರೆ. ಈ ಪದ್ಯದಲ್ಲಿ ಜಲಾಭಿಮಾನಿಯಾದ ಬುಧ, ಅರ್ಜುನನ ಪುತ್ರ ಅಭಿಮನ್ಯು, ಉಷಾ, ಶನಿ, ಪುಷ್ಕರ ಇಲ್ಲಿವರೆಗೆ ಕರ್ಮಜ ದೇವತೆಗಳ ಕೊನೆಯ ತನಕ ತಾರತಮ್ಯವನ್ನು ತಿಳಿಸ್ತಾರೆ. ಸುದರ್ಶನ ಶಕ್ರಾದಿಸುರಯುತ ಬುಧನು ತಾನ್ ಅಭಿಮನ್ಯು ಎನಿಸುವ ಬುಧನಿಗಿಂತ ಅಶ್ವಿನೀರ್ ಭಾರ್ಯ, ಶಲ್ಯ ಮಾಗದರ ಉದರಜ, ಉಷಾದೇವಿಗಿಂತಲೇ ಅಧಮನೆನಿಪ ಶನೈಶ್ಚರನು, ಶನಿಗದಮ ಪುಷ್ಕರ ಕರ್ಮಪನು ಎನಿಸುವನು ಬುಧನಿಂದ. ಸುದರ್ಶನ ಅಂದರೆ ಶ್ರೀಕೃಷ್ಣ, ಶಕ್ರ ಅಂದರೆ ಇಂದ್ರ, ಆದಿ ಅಂದರೆ ಇವರೇ ಮೊದಲಾದವರು ಅಂದರೆ ಚಂದ್ರ, ವಾಯು, ಯಮಧರ್ಮ, ಅಶ್ವಿನಿ ದೇವತೆಗಳು, ಇವರಿಂದ ಯುಕ್ತನಾಗಿರ್ತಕ್ಕಂಥ ಆವೇಶವನ್ನು ಹೊಂದಿರತಕ್ಕಂಥ ಜಲಾಭಿಮಾನಿಯಾದ ಬುಧ ತಾನು ಅಭಿಮನ್ಯು ಅಂತ ಅವತಾರ. ಬುಧನಿಗಿಂತಲೂ ಶಲ್ಯ ಮತ್ತು ಮಾಗದ ಅಂದರೆ ಜರಾಸಂದರ ಉದರಜ ಮಗಳಾಗಿ ಹುಟ್ಟಿರ್ತಕ್ಕಂಥ ಅಶ್ವಿನಿ ಭಾರ್ಯ ಉಷಾದೇವಿಗಿಂತಲೂ ಶನೈಶ್ಚರ ಕಡಿಮೆ. ಶನಿಗಿಂತ ಕರ್ಮಪ್ಪ ಅಂದರೆ ಕರ್ಮಾಭಿಮಾನಿಯಾಗಿರ್ತಕ್ಕಂಥ ಪುಷ್ಕರ ಅವನು ಕಡಿಮೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವ ಸುದರ್ಶನ ಶಬ್ದದಿಂದ ಇಲ್ಲಿ ಕೃಷ್ಣನನ್ನು ಹೇಳಿದ್ದು ಪ್ರಾಸಕ್ಕಾಗಿ. ಚಂದ್ರಾಂಶಯುಕ್ತೋ ಅತಿತರಾಂ ಬುಧೋಸೌ ಜಾತಃ ಸುಭದ್ರ ಜಠರೇ ಅರ್ಜುನೇನ ಧರ್ಮೇರ ಶಕ್ರಾಂಶಯುತೋ ಅಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಚ ಸನ್ನಿಧಾನಯುಕ್ ಅಂತ ಮಹಾಭಾರತ ತತ್ಪರ್ಯನೆಯ 20ನೇ ಅಧ್ಯಾಯದಲ್ಲಿ 214ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಕೃಷ್ಣ, ಇಂದ್ರ, ಚಂದ್ರ, ವಾಯು, ಯಮಧರ್ಮ, ಅಶ್ವಿನಿ ದೇವತೆಗಳ ಯುಕ್ತನಾಗಿರ್ತಕ್ಕಂಥ ಬುಧನೇ ಅಭಿಮನ್ಯವಾಗಿ ಅವತಾರ ಮಾಡಿದ್ದು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿಯೇ ಶಲ್ಯ, ಜರಾಸಂಧ ಇಬ್ಬರಿಗೂ ಕೂಡ ಕರೇಣುಮತಿ ಮತ್ತು ವಿಜಯ ಅನ್ನೋ ಹೆಸರುಗಳಿಂದ ಪುತ್ರಿಯಾಗಿ ಅವತಾರವನ್ನು ಮಾಡ್ತಾಳೆ. ನಕುಲ ಸಹದೇವರನ್ನು ವಿವಾಹ ಆಗ್ತಾಳೆ. ಇದಕ್ಕಿಂತ ಪೂರ್ವದಲ್ಲಿ ಅಂದರೆ ಹಿಂದೆ ತಿಲೋತ್ತಮೆ ಅಂತ ಅಪ್ಸರೆಯಾಗಿದ್ದವಳು ಪಾರ್ವತಿಯನ್ನ ಹೆಸರಿನಿಂದ ಹುಟ್ಟಿ ನಕುಲನಿಗೆ ಪತ್ನಿಯಾಗಿದ್ದಳು ಅಂತ ನಿರ್ಣಯದಲ್ಲೇ ತಿಳಿಸ್ತಾರೆ. ಪಾರ್ವತಿ ನಕುಲಸ್ಯಾಸೀತ್ ಭಾರ್ಯಾ ಪೂರ್ವಂ ತಿಲೋತ್ತಮ ಪೂರ್ವೋಕ್ತೆ ಚೈವ ಯಮಯೋರ್ ಭಾರ್ಯೆ ಕುಂತ್ಯಾ ನಿವಾರಿತಾಹ. ಆದ್ದರಿಂದ ಅವಳು ತಿಲೋತ್ತಮೆ ಅಂತ ಅಪ್ಸರಾ ಸ್ತ್ರೀ ಮೊದಲಿಗೆ ಪಾರ್ವತಿಯನ್ನ ಹೆಸರಿನಿಂದ ಹುಟ್ಟಿ ನಕುಲನಿಗೆ ಪತ್ನಿಯಾದಳು ಅಂತ ಈ ರೀತಿಯಾಗಿ ತಿಳಿಸ್ತಾರೆ.